ಸಾಯಿ ನಾಥ ಪ್ರಭು ಸಾಯಿ ನಾಥ ಪ್ರಭು ಸಾಧುವೆ ನೀ ತಲವಾನೆ ಬಡವನ ಮೇಲೆ ಕೃಪೆ ತೋರು ಬಡವನ ಮೇಲೆ ಕೃಪೆ ತೋರು ಸಾಯಿ ನಾಥ ಪ್ರಭು ಸಾಯಿ ನಾಥ ಪ್ರಭು ತಿರಡಿ ನಿವಾಸ ಶ್ರೀಹರಿ ರೂಪ ಸಾಧು ದಿರೋ ಮಣಿ ದೇವಾದಿದೇವ ತಿರಡಿ ನಿವಾಸ ಶ್ರೀಹರಿ ರೂಪ ಸಾಧು ದಿರೋ ಮಣಿ ದೇವಾದಿದೇವ ನಿನ್ನ ನಂಬಿದವರ ಕೈ ಬಿಡಲಿರಲು ನಿನ್ನ ನಂಬಿದವರ ಕೈ ಬಿಡಲಿರಲು ಸಾಯಿನಾಥ ಪ್ರಭು ಸಾಯಿನಾಥ ಪ್ರಭು ನೊಂದು ಬೆಂದು ಬಳಲು ತೆಗೆದು ದಯೆಯನ್ನು ತೋರಿ ಕಾಪಾಡು ದೇವ ನೊಂದು ಬೆಂದು ಬಳಲು ತೆಗೆನು ನ ದಯೆಯನ್ನು ತೋರಿ ಕಾಪಾಡು ದೇವ ನೀನೇ ಮಗೆ ಸದ್ನದಿ ನೀರ ನೀನೇ ಮಗೆ ಸದ್ನದಿ ಸದ್ಗತಿ ನೀರೋ ಸಾಯಿ ನಾಥ ಪ್ರಭು ಸಾಯಿ ನಾಥ ಪ್ರಭು ಸಾಧುವೇನಿ ಸಲಹೋನೆ ಪಡವನ ಮೇಲೆ ಕೃಪೆ ತೋರೋ ಸಾಯಿ